ಹದಿನಾರದು ಹೊರೆ ಆದಾಗ ಬಳು ಕಾಡಲು ನಡುತ್ತಾನಾಗ ಸಂಯಮ ಸೋತಿದೆ ಸಂಯಮ ಬೇಡಿದೆ ಬೇಡಿದೆ ಬೇಡಿದೆ ಹದಿನಾರರ ಹರೆ ಬಂದಾಗ ಕುಡಿ ನೋಟವು ಕರೆ ಬಂದಾಗ ನಾವು ಎದೆಯಲ್ಲಿಡುವೆ ನಾ ಕಣ್ಣಂತೆ ಕಾಪಾಡಿಕೊಳ್ಳುವೆ ಹದಿನಾರದು ಹೊರೆ ಆದಾಗ ಬಡು ಕಾಡಲು ನಡುತ್ತಾನಾಗ ಈ ಹಗಲಲ್ಲಿ ಪ್ರಿಯವಾದೆ ಒಲವು ತಾಯಿರುಳಲ್ಲಿ ಹಗೆಯುತ್ತೆ ವಿರಹ ಈ ಅನುರಾಗದ ಸವಿ ಕಂಡಾಗಲೇ ಈ ಬಾಡೆಲ್ಲ ರಸಪೂರ್ಣ ಜೇನ ಹೊಳೆ ಹದಿನಾರದು ಹೊರೆ ಆದಾಗ ಬಡುಕಾಡಲು ನಡುತ್ತಾನಾಗ ಸಂಯಮ ಸೋದಿದೆ ಸಂಗಮ ಬೇಡಿದೆ ಬೇಡಿದೆ ಬೇಡಿದೆ ಹದಿನಾರರ ಹರೆ ಬಂದಾಗ ಕುಡಿ ನೋಟವ ಕರೆ ತಂದಾಗ ನೀ ಹೊಸದಾದ ಬಿಳುಕಾದ ಹಾಡೆ ನಾ ಬರೆದೇನು ಹೆಸರನ್ನು ಮೇಲೆ ಈ ಒಡಲೆಲ್ಲ ನಿನಗೇನೆ ನಾಳೆ ನೀ ಮಾಂಗಲ್ಯ ತಂದಂಥ ಸಂತೋಷಮಯ ಮುಹೂರ್ತವದು ಇದೇ ಪ್ರಿಯ ಸಮೀಪದಲ್ಲಿ ಹದಿನಾರರ ಹರೆ ಬಂದಾಗ ಕುಡಿ ನೋಟವು ಕರೆ ತಂದಾಗ ಹೃದಯವು ಸಾವಿರ ಕನಸಿನ ಸಾಗರ ಸಾಗರ ಹದಿನಾರರ ಹರೆ ಬಂದಾಗ ಕುಡಿ ನೋಟವು ಕರೆ ತಂದಾಗ